ತಮ್ಮ ಕೃಷಿ ಅನುಭವಗಳನ್ನ ಹಂಚ್ಕೋತಿದ್ದಾರೆ. ರಫಿ ಅವರು, ಒಕ್ಕಲತನ ಮಾಡಕತ್ತೆ ಎಷ್ಟು ವರ್ಷ ಆದ್ಮೇಲೆ? ನಮ್ದು 20 ವರ್ಷ ಆಯ್ತು ಸರ್. ಹೇಗೆ ಭೂಮಿ ಮೊದಲಿಂದ ಇತ್ತು ಅಥವಾ ಭೂಮಿ ತಗೊಂಡದ್ದ ಇದು? ಇಲ್ಲ, ಸಮುದ್ರ 4 ಎಕರೆ ಇತ್ತು ಸರ್, ಒಂದು 3 ಎಕರೆ ತಗೊಂಡು ಎಲ್ಲ 7 ಎಕರೆ ಆಗಿದೆ ಸರ್. ಈಗ 3 ಎಕರೆ ಭೂಮಿ ತಗೊಂಡು ಎಷ್ಟು ವರ್ಷ ಆತಿ? ಒಂದು 5 ವರ್ಷ ಆಯ್ತು ಸರ್. ಹೇಗೆ 7 ಎಕರೆ ನೀರಾವರಿಯನ್ನ ಎಷ್ಟು ಬೋರ್ ಹಾಕ್ಸಿರಿ, ನೀರ್ ಎಷ್ಟೆಷ್ಟಿದೆ? ನಮ್ದು 3 ಬೋರ್ ಅವ ಸರ್, ಒಂದೊಂದು ಬೋರ್ದಾಗ 1.5 ಇಂಚ್ ನೀರ ಸರ್. ಒಂದು ಬಾವಿ ಆಯ್ತು ಸರ್, ಬಾವಿಯಾಗ ಜಂಪ್ ಮಾಡ್ಕೊಂಡು ನಾವು ಮತ್ತೆ ಮೇಲೆ ಲಿಫ್ಟ್ ಮಾಡ್ಕೊಂತೀವಿ ಸರ್. ಹೇಗೆ ಬೇಸಿಗೆಯಲ್ಲಿ 3 ಬೋರಲ್ಲಿ ನೀರು ಇರುತ್ತ? ಇರ್ತಾವ ಸರ್, ನೀರು ಬೇಸಿರ್ತಾವ. ಬಗಲಾಕೆ ಸ್ವಲ್ಪ ಇದಾದ ಸರ್, ಒಂದು ಹೊಳೆ ಅದ, ನೀರು ಬೇಸ ಸರ್, ಕಾಲುವೆ, ಕರೆಂಟಿನ ಸವಲತ್ತು ಬೇಸಾದ ಸರ್. ಹೇಗೆ 7 ಎಕರೆದಲ್ಲಿ ಸದ್ಯ ಏನೇನು ಬೆಳೆಗಳನ್ನು ಹಾಕಿರಿ, ಎಷ್ಟೆಷ್ಟು ಹಾಕಿರಿ ಹೇಳಿ ಸರ್? 4 ಎಕರೆ ಹತ್ತಿ ಮಾಡಿವಿ ಸರ್, 1-2 ಎಕರೆ ರೇಷಮೆ ಸರ್, 1 ಎಕರೆ ಕಾಯಿಪಲ್ಲೆ ಸರ್, ಸೌತೆಕಾಯಿ, ಬೆಂಡೆಕಾಯಿ, ಹೂವು ಇವು ಹಾಕ್ತಿವಿ ಸರ್, ಮಾರ್ಕೆಟಿಗೆ ಕಳಿಸ್ ಸರ್. ಈಗ ಹತ್ತಿಯನ್ನ ಮಾಡಾಕತ್ತಿ ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಾರೆ ಹತ್ತಿ ಬೇಸಾಯ ನೀವು? ಹತ್ತಿ ನಾವು 4 ವರ್ಷ ಆಯ್ತು ಸರ್ ಅಷ್ಟೇ. ಮೊದಲು ಶೇಂಗಾ ಹಾಕ್ತಿದ್ವಿ ನಾವು, ಶೇಂಗಾ ಹಾಕ್ತಿದ್ವಿ ಮೊದಲು. ಈಗ ಹತ್ತಿ ಸ್ವಲ್ಪ ರೇಟ್ ಬೇಸ ಸರ್, ಹತ್ತಿ ಹಾಕತ್ತೆ ಸರ್. ಹೇಗೆ ಹತ್ತಿ ಇಳುವರಿ 1 ಎಕರೆಗೆ ಎಷ್ಟು ಬರ್ತದೆ? ಎಕರೆಗೆ 15 ಕ್ವಿಂಟಲ್ ಬರಾಕತ್ತೆ ಸರ್. 15 ಕ್ವಿಂಟಲ್, 16 ಕ್ವಿಂಟಲ್. ಹೋದ ವರ್ಷ ಹಾಕಿದ್ರೆ ಹತ್ತಿಯನ್ನು ಹಾಕಿದ್ವಿ ಸರ್, ಎಕರೆಗೆ 18 ಕ್ವಿಂಟಲ್ ಬಂತು ಸರ್. 18? ಹೌದು ಸರ್, ಅಜಿತ್ ಕಂಪನಿಯವ್ರದ್ದು ಹಾಕಿದ್ದೀವಿ, ಅದು ಈಲ್ಡ್ ಬೇಸ್ ಬಂತು ಸರ್ ನಮ್ಗೆ ಅಜಿತ್. ಹೇಗೆ ಒಳ್ಳೆ ರೇಟು ಇತ್ತು ಹೋದ ವರ್ಷ ಎಲ್ಲ ಹತ್ತಿಗೆ? 8,500 ಸರ್ ನಮ್ದು. ಖರ್ಚದು ಎಷ್ಟು ಬಂತು ಹತ್ತಿಗೆ 1 ಎಕರೆಗೆ ಅವಾಗ ನಿಮ್ಗೆ? 1 ಎಕರೆ ನೋಡಿ ಸರ್, 30,000 ಬಂತು ಸರ್. ಬೆಳೆ 1 ಲಕ್ಷ ಸರ್. ಒಳ್ಳೇದಲ್ಲ, 1 ಎಕರೆಗೆ ನಿಮ್ಗೆ 70,000 ರೂಪಾಯಿ ಉಳಿತು? ಹಾಂ ಉಳಿತು ಸರ್. ಓಕೆ, ಎಕರೆಗೆ 70,000 ಉಳಿದಂಗೆ ಸರ್. ಒಳ್ಳೆ ಬೆಳೆ ಸರ್. ಹತ್ತಿ ಹಾಕಿದ ನಂತರ ಮತ್ತೆ ಯಾವುದು, ಮತ್ತೆ 2ನೇ ಬೆಳೆ ಅಥವಾ ಮುಂದಿನ ವರ್ಷ ಯಾವ ಬೆಳೆ ಹಾಕ್ತಾರೆ ಆ ಪ್ಲಾಟಿಗೆ? ಇಲ್ಲ ಸರ್, ಹತ್ತಿ ಡಿಸೆಂಬರ್ದಾಗ ಕಿತ್ ಬಿಡ್ತೀವಿ ಸರ್. ನಾವು ಕಿತ್ತಿ ಶೇಂಗಾ ಹಾಕ್ಸೋ ಡಿಸೆಂಬರ್ದಾಗ, ಶೇಂಗಾ ಹಾಕ್ಸೋ ಡಿಸೆಂಬರ್ ಟು ಮಾರ್ಚ್ ಏಪ್ರಿಲ್ ತನಕ ಬರ್ತದೆ ಶೇಂಗಾ. ಈಗ ನೋಡಿ, ಯರಗೆರೆ ಭಾಗದಲ್ಲಿ ಮೊದಲೆಲ್ಲ ಶೇಂಗಾ ಜಾಸ್ತಿ ಬೆಳೀತಾ ಇದ್ರು, ಈಗೆಲ್ಲ ಶೇಂಗಾ ಹೇಗೆ ಕಡಿಮೆ ಆಗಿದೆ, ಜಾಸ್ತಿ ಇದೆ? ಅಷ್ಟೇ ಇದೆ, ಕಡಿಮೆ ಆಗಿದೆ. ಯಾಕಂದ್ರೆ ನೀರು ಅದಕ್ಕೆ ಬೇಸ್ ಫುಲ್ ಬೇಕು ಸರ್ ಅದಕ್ಕೆ. ಆಮೇಲೆ ನೀರು ಮಾರ್ಚ್ ಏಪ್ರಿಲ್ದಾಗ ಸ್ವಲ್ಪ ಕಡಿಮೆ ಇರ್ತದಲ್ಲ, ಅದಕ್ಕೆ ಭಾಳ ಮಂದಿ ಶೇಂಗಾ ಹಾಕೋದಿಲ್ಲ ಸರ್. ನಿಮಗೆ ಬೇಸಿಗೆಯಲ್ಲಿ ಏನು ನೀರಿನ ತೊಂದರೆ ಇಲ್ಲ? ಹಾಂ, ನಮ್ಗೆ ಒಂದು 3 ಬೋರ್ ಆವ ಸರ್, ನೀರಿನ ಅನುಕೂಲ ಇದೆ. ಅದಕ್ಕೆ ನಾವು ಮತ್ತೆ ಶೇಂಗಾ ಮತ್ತೆ ಹತ್ತಿ ಕಿತ್ತಿದ ಮೇಲೆ ಶೇಂಗಾ ಹಾಕ್ತೇವೆ. ಈಗ ಹತ್ತಿ ಆದಮೇಲೆ ಶೇಂಗಾ 2ನೇ ಬೆಳೆ ತಕೋತಾ ಇದ್ರಿ, 1 ಎಕರೆಗೆ ಶೇಂಗಾ ಇಳುವರಿ ಎಷ್ಟು? ಈಗ ಏನು ಸರ್, ಅದು ಡಬಲ್ ಬೆಳೆ ಆಗ್ತದೆ ಸರ್, ಸ್ವಲ್ಪ ಕಡಿಮೆ ಆಗ್ತದೆ ಸರ್. ಒಳ್ಳೆ ಹಂಗೆ ಹಾಕಿದ್ರೆ 40 ಚೀಲ 30 ಚೀಲ ಬರ್ತದೆ ಸರ್ ಎಕರೆಗೆ. ಈಗ ನಾವು ಹತ್ತಿ ಕಿತ್ತಿದ ಮೇಲೆ 20 ಚೀಲ ಬರ್ತದೆ, 20-22 ಚೀಲ ಬರ್ತದೆ. ಏನು ಶೇಂಗಾಕ್ಕೆ ಏನಂತ ಖರ್ಚು ಏನಿಲ್ಲ ಅಲ್ಲ, ಅದಕ್ಕೆ ಎಣ್ಣೆ ಪಣ್ಣೆ ಹೊಡೆದು ಆತೇನೆ? ಭಾಳ ಕಡಿಮೆ ಸರ್, 1-2 ಸ್ಪ್ರೇ ಸರ್, 2 ಫರ್ಟಿಲೈಸರ್, 4 ಸಲ ನೀರು ಬೇಕು ಸರ್, 1-6 ತಡಿ ನೀರು. ಅದಕ್ಕೆ ಮೇನ್ ಜಾಸ್ತಿ ಸರ್, ಬಿಸಿಲು ಜಾಸ್ತಿ ಇರ್ತದೆ ಸರ್ ಡಿಸೆಂಬರ್ ಆದಮೇಲೆ, ಅದಕ್ಕೆ ನೀರು ಫುಲ್ ಬೇಕು ಸರ್. ಅದಕ್ಕೆ ನಾವು ಸ್ಪ್ರಿಂಕ್ಲರ್ ಮಾಡ್ತೀವಿ ಸರ್, ನಾವು ಸ್ಪ್ರಿಂಕ್ಲರ್ ಹಾಕಿ ಶೇಂಗಾ ಇದು ಮಾಡ್ತೀವಿ. ಈಗ ಹತ್ತಿ ಆದಮೇಲೆ ಎಕರೆಗೆ 20 ಚೀಲ ಶೇಂಗಾ ತಕೋತೀರಿ, ರೇಟ್ ಅದು ಹೇಗೆ ಸಿಗ್ತಾ ಇದೆ ತಮಗೆ ಶೇಂಗಾಕ್ಕೆ? 6,000 ಸರ್ ಕ್ವಿಂಟಾಲಿಗೆ, 6-6,500 ಅದು ಕ್ವಿಂಟಲ್ ಆಗುತ್ತೆ ಶೇಂಗಾ 1 ಎಕರೆ ಸರ್. ಎಕರೆಗೆ 10-12 ಕ್ವಿಂಟಲ್ ಆಗ್ತದೆ. ನಿಮಗೆ ಅಲ್ಲಿ 60,000 ಬಂತು ಮತ್ತೆ? ಮತ್ತೆ 60,000 ಸರ್ ಅದು. ಆಮೇಲೆ ಅದು ಮಾರ್ಚಿಗೆ ಅದು ಮುಗಿತ ಸರ್, ಅದು ಮುಗಿದ್ಮೇಲೆ ನಾವು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಶೇಂಗಾ ತೆಗೆದು ಸೌತೆಕಾಯಿ ಹಾಕ್ತೀವಿ ಸರ್. ಮಾರ್ಚಿಂದ ಜೂನ್ ತನಕ ಮತ್ತೆ ನೀರು ಇರ್ತಾವ ಸರ್, ಮತ್ತೆ ಹಂಗಿದ್ರೆ ಸೌತೆಕಾಯಿ ಹಾಕಿ ಮಾರ್ಕೆಟಿಗೆ ಕಳಿಸ್ ಸರ್. ಅಂದ್ರೆ 1 ವರ್ಷದಲ್ಲಿ ಹತ್ತಿ ಡಿಸೆಂಬರ್ ಆದ್ಮೇಲೆ ಮಾರ್ಚ್ ತನಕ ಶೇಂಗಾ ಆದ್ಮೇಲೆ ಮತ್ತೆ ಅದೇ ಬೆಳೆ ಭೂಮಿಯಲ್ಲಿ ಸೌತೆಕಾಯಿ, ಅಂದ್ರೆ 3 ಬೆಳೆನ ತೆಗಿತೀರಿ 1 ವರ್ಷದಲ್ಲಿ ಒಂದು ಭೂಮಿ ಕಂಟಿನ್ಯೂ ಸರ್? ಹಂಗೆ ನಾವು ಸೌತೆಕಾಯಿ ಎಷ್ಟು ಬರ್ತದೆ ಮತ್ತೆ ಅದು 1 ಎಕರೆಗೆ? ಸೌತೆಕಾಯಿ ನೋಡ್ರಿ ಸರ್, ಒಂದು 4 ಕ್ವಿಂಟಲ್ ಸರ್ ದಿನ, 3 ಕ್ವಿಂಟಲ್ 4 ಕ್ವಿಂಟಲ್ ಕರ್ನೂಲಿ ಕಳಿಸೋರು, ಆಂಧ್ರ ಕಳಿಸ್ತೀವಿ ನಾವು ಕರ್ನೂಲು, ಎಂಬೆಂಗ್ನೂರು, ಆದೋನಿ. ಅಲ್ಲಿ ಸರ್ ತೂಕ ಗೊತ್ತ ಸರ್, ರೈಚೂರು ತೂಕ ಆಗೋದಿಲ್ಲ ಸರ್. ಅಲ್ಲಿ ತೂಕದ ಮೇಲೆ ಸರ್ 20 ರೂಪಾಯಿ KG, 25 ರೂಪಾಯಿ KG, ಅಂದ್ರೆ 2.5 ಸಾವಿರ ಕ್ವಿಂಟಲ್. ಹೇಗೆ ನಿಮಗೆ ಬೇಸಿಗೆಯಲ್ಲಿ ಅದು ಸೌತೆಕಾಯಿ ಚೆನ್ನಾಗಿ ಬರ್ತದೆ? ರೇಟ್ ಬೇಸಿದೆ ಸರ್, ಬೇಸಿಗೆ ಮದುವೆ ಲಗ್ನ ಸೀಸನ್ ಅಲ್ಲ ಸರ್, ಅವಾಗ ಅಲ್ಲಿ ರೇಟ್ ಬೇಸಿರುತ್ತೆ ಸರ್. ಎಷ್ಟು ಬರ್ತದೆ 1 ಎಕರೆಗೆ ಎಷ್ಟು ಕ್ವಿಂಟಲ್ ಸೌತೆಕಾಯಿ ಸರ್? ಡೈಲಿ 1 ದಿವಸ ಬಿಟ್ಟು 1 ದಿವಸ ಸೌತೆಕಾಯಿ ಅಂದಾಜು 1 ಎಕರೆಗೆ ಎಷ್ಟು ಬರ್ತದೆ ಅದು ಲಾಭ ನಿಮಗೆ? ಅಂದ್ರೆ ಜಾಸ್ತಿ ಲಾಂಗ್ ಬರಲ್ಲ ಸರ್, 1 ತಿಂಗಳ ಬರ್ತದೆ ಹಾರ್ವೆಸ್ಟಿಂಗ್. ಮತ್ತೆ ನೀವು ಹತ್ತಿಗೆ ಹೋಗ್ಬಿಡ್ತೀರಾ? ಮತ್ತೆ ಮೇ ಜೂನ್ದಾಗ ರೆಡಿ ಮಾಡ್ಕೊಂಡು ಮತ್ತೆ ಹತ್ತಿ ಚಾಲು ಮಾಡ್ತೀವಿ ಸರ್. ನೋಡ್ರಿ, 1 ವರ್ಷದಲ್ಲಿ ಒಂದೇ ಭೂಮಿಯಲ್ಲಿ 3 ಬೆಳೆಗಳನ್ನ ತೆಗಿತಾ ಇದ್ರೆ ನೀರಾವರಿ ಆಸ್ತಿ. ಈಗ ನೋಡ್ರಿ ರಫಿ ಅವರೇ, ತಾವು ಹೇಳಿದಂಗೆ 2 ಎಕರೆದಲ್ಲಿ ರೇಷ್ಮೆ ಮಾಡಿದೀನಿ ಅಂತ ಹೇಳಿದ್ರಿ. ರೇಷ್ಮೆ ನಿಮಗೆ ಹೊಸದ ಅಥವಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 6 ವರ್ಷ ಆಯ್ತು ಸರ್. ಹೇಗೆ ಇಳುವರಿ ಅದು ಹೇಗೆ ತಗೋತದ್ರಿ? 1 ವರ್ಷದಾಗ 6 ಬೆಳೆ ಬರ್ತದೆ ಸರ್ ಇವು. ಈಗ ಈ ಬೆಳೆ ಮುಗಿದ ಸರ್, ಈಗ ಅದಕ್ಕೆ ತರಿಸ್ ಸರ್ ಮೊಟ್ಟೆ, ಅದಕ್ಕೆ ಬರ್ತವೆ. ಈಗ ಇವು ಕಟ್ ಮಾಡಿ ಸರ್, ಎಲ್ಲ ಕಟ್ ಮಾಡಿ ಎಲ್ಲ ಗೊಬ್ಬರ ಹಾಕಿ ರೆಡಿ ಮಾಡ್ತೀವಿ, ಮತ್ತೆ ಇದು ಬರ್ತದೆ ಸರ್. ಹಿಂದೆ ಮುಂದೆ ಕಂಟಿನ್ಯೂ ಇರ್ತದೆ. ಅಂದ್ರೆ 1 ಎಕರೆ ಪ್ಲಾಟ್ 1 ಎಕರೆ ಬೇರೆ ಮಾಡ್ಕೊಂಡಿ? ಬೇರೆ ಬೇರೆ ಸರ್, ಹಿಂದೆ ಮುಂದೆ ಕಂಟಿನ್ಯೂ ಇರ್ತದೆ ಸರ್ ಮಾಲ. 1 ಎಕರೆ ಸೊಪ್ಪು ಇತ್ತಪ್ಪ ಅಂದ್ರೆ ಮೊಟ್ಟೆ ಎಷ್ಟು ತರ್ತೀರಿ ನೀವು? 150 ಮೊಟ್ಟೆ ಸರ್. 150 ಮೊಟ್ಟೆ 1.5 ಕ್ವಿಂಟಲ್ ಆಗ್ತದೆ ಸರ್. ಅಂದ್ರೆ 150 ಮೊಟ್ಟೆಗೆ 1.5 ಕ್ವಿಂಟಲ್ ಅಂದ್ರೆ ಒಳ್ಳೆ ಇಳುವರಿ ಅದು. ಚಲೋ ಇಲ್ಲ ಸರ್, ಬೇಸ್ ಬರ್ತದೆ ಸರ್, ಮೆಂಟೇನ್ ಬೇಸ್ ಸರ್. ಸೊಪ್ಪು ಬೇಸ್ ಆಗ್ಬೇಕು ಸರ್, ಗ್ಯಾಪ್ ಮಾಡಬಾರ್ದು ನಡುವೆ, ಕರೆಕ್ಟ್ ಆಗದೆ ದಪ್ಪ ಸೈಜ್ ಬೇಸ್ ಬರ್ತವೆ. ಹೇಗೆ ಬಿಳಿ ಕೂಡ ನಿಮ್ದು? ಹಾಂ, ವೈಟ್ ಸರ್ ಬೆಳಿ ಕೂಡ. ಹೇಗೆ ಮತ್ತೆ ಸೀರೆ ರೇಷ್ಮೆ ಇಲಾಖೆಯಿಂದ ಏನೇನು ಅನುಕೂಲತೆಗಳು ಸಿಕ್ಕಿದಾವೆ ತಮಗೆ? ಇದು ಶೆಡ್ಡಿಂದು ಸಬ್ಸಿಡಿ ಕೊಟ್ರ ಸರ್ 1 ಲಕ್ಷ. ಆಮೇಲೆ ಅದು ಗಿಡ ಹಾಕಕ್ಕ ಅದೊಂದು ಸ್ವಲ್ಪ ಕೊಟ್ರ ಸರ್, ಗಿಡ ಹಾಕ್ಲಿಕ್ಕೆ ಕೊಟ್ರ. ಇಲಾಖೆ ಈಗ ಎಲ್ಲರೂ ಭಾಳ ಮಂದಿ ತೆಗೆದ್ಬಿಟ್ರೆ ಸರ್, ಕಿರಿಕಿರಿ ಯಾಕಂತೇಳಿ ಭಾಳ ಮಂದಿ ತೆಗೆದ್ಬಿಟ್ರೆ, ಮಾಲ್ ಕಡಿಮೆ ಆಗ್ಬಿಟ್ಟು ಸರ್. ಈಗ ರೇಟ್ ಮೊನ್ನೆ ನಮ್ದು 5,000 ಹೋಗಿತ್ತು ಸರ್, 55,000 ಕ್ವಿಂಟಲ್. ಮತ್ತೆ ಮಾರಾಟ ಅದು ಹೇಗೆ, ನೀವು ರಾಮನಗರಕ್ಕೆ ಒಯ್ಯಬೇಕು, ಹೇಗೆ ಒಬ್ಬೊಬ್ಬರು ಕೂಡ ಒಯ್ತೀರಾ ಅಥವಾ ನಿಮ್ಮ ಪಕ್ಕದಲ್ಲಿ ಗೊತ್ತೀವಿ ನಾವು? ಬಸ್ಸಿಗೆ ಹೋದ್ ಸರ್, ಮಂತ್ರಾಲಯಕ್ಕೆ ಹೋಗ್ತೀವಿ ಸರ್, ಮಂತ್ರಾಲಯದಿಂದ ಬಸ್ ಅದ ಸೀದಾ ರಾಮನಗರಿಗೆ ಮೈಸೂರು. ಈಗ ನೋಡಿ 150 ಮೊಟ್ಟೆಯನ್ನು ಇಡ್ತೀರಾ ನೀವು, 150 ಮೊಟ್ಟೆಯನ್ನು ಇಟ್ಟಾಗ ಅದಕ್ಕೆ ಎಷ್ಟು ಜನ ಕೂಲಿ ಆಳುಗಳು ಬೇಕು ಅದನ್ನು ಮೇಯಿಸಲಿಕ್ಕೆ? ತಪ್ಪಲು 4 ಮಂದಿ ಸರ್, 4 ಮಂದಿ. ಅಂದರೆ ಲಾಸ್ಟ್ ಎಂಡಿಂಗ್ ಮೂಮೆಂಟ್ನಾಗ ಫಸ್ಟ್ ಕಡಿಮೆ ಸರ್, ಫಸ್ಟ್ ಕಡಿಮೆ ತಿಂತಾರೆ. ಅದು ಒಂದು 3-4 ಜನ ಪಾಸ್ ಆದಮೇಲೆ ಅದು ಅದಕ್ಕೆ ಸ್ವಲ್ಪ ಇದು ಅಗಲ ಮಾಡ್ತೀವಲ್ಲ ಸರ್, ಇದು ಸೆಲ್ಫ್ ಜಾಸ್ತಿ ಮಾಡ್ತೀವಲ್ಲ ಅದಕ್ಕೆ ಮೇವು ಜಾಸ್ತಿ ಬೇಕಾಗ್ತದೆ, ಅದಕ್ಕೆ ಆಗ 4 ಮಂದಿ ಅವಾಗ ಲೇಬರ್ ಬೇಕಾಗ್ತದೆ. ಈಗ ರೇಷ್ಮೆ ಮನೆಯನ್ನು ಹಾಕಿಸ್ಕೊಳ್ಳಿಕ್ಕೆ ಇಲಾಖೆಯಿಂದ ಅನುಕೂಲ ಆಯ್ತಾ ತಮಗೆ? ಆಯ್ತು ಸರ್, ಕೊಟ್ಟರ ಸರ್, 1,00,000 ರೂಪಾಯಿ ಕೊಟ್ಟರ. ಟೆಂಪ್ರರಿ ಶೆಡ್ ಅನ್ನು ಹಾಕೊಂಡು? ಟೆಂಪ್ರರಿ ಸರ್. ಮತ್ತೆ ಮುಂದೆ ನೀವು ಸಹ ಒಂದು ದೊಡ್ಡ ಬಿಲ್ಡಿಂಗ್ ಹಾಕಿಸ್ಕೋಬಹುದು ಇಲಾಖೆಯಿಂದ. ಮನೆ ಬಂದ್ರಿ ಸರ್, ಬಂದು ಹೇಳಿ ಸರ್, ನಾವೇ ನೋಡಮ್ ಅಂತೇಳಿ ಏನು ಹೇಳಿ ಸರ್, ಸ್ವಲ್ಪ ಹೋಗ್ಲಿ ಸರ್ ಒಂದ್ 2 ವರ್ಷ ಅಂತ. ಈಗ 6 ವರ್ಷದಿಂದ ನಿಮ್ಗೆ ಏನ್ ಅನಿಸ್ತದೆ? ಈಗ ನೋಡಿ ಹತ್ತಿ ತೆಗಿತಾ ಇದ್ದೀರಿ, ರೇಷ್ಮೆ ಇದೆ, ನಿಮಗೆ ಯಾವ ಬೆಳೆ ಚಲೋ ಅನ್ಸಾಕತೈತಿ ಈಗ? ಇದು ಭಾಳ, ಇದು 1 ವರ್ಷದಾಗ ನಮ್ಗೆ 6 ಬೆಳೆ ಬರ್ತದೆ ಸರ್, ರೊಟೇಷನ್ ಬೇಸ್ ಆಗ್ತದೆ ಸರ್, ವರ್ಷಕ್ಕೆ ಒಂದ್ಸಲ ಬಿಸ್ನೆಸ್ ಇದ್ದಂಗೆ ಸರ್ ಇದು. ಹಾಂ, ಒಟ್ಟು ಈಗ ಪ್ರತಿ ಸಾರಿ ನೀವು ಗೂಡು ತೊಗೊಂಡೋಗಿಲ್ಲ, ಎಷ್ಟು ರೊಕ್ಕ ತೊಗೊಂಬರ್ತೀರಿ ಪ್ರತಿ ಸಾರಿ ಹೋದಾಗ ರಾಮನಗರ? 50,000 ಸರ್, 40,000, 50,000. ಒಂದೊಂದು ಸಲ ರೇಟ್ ಸ್ವಲ್ಪ ಕಡಿಮೆ ಆದರೆ 40,000, 35,000. 2 ತಿಂಗಳಿಗೆ 50,000-50,000 ತೊಗೊಂಬರ್ತೀವಿ. 2 ತಿಂಗಳಿಗೆ 1,000 ಸರ್. ಅಂದ್ರೆ ನಿಮಗೆ 1 ವರ್ಷದಲ್ಲಿ ಸುಮಾರು 1-3.5 ಲಕ್ಷ ರೂಪಾಯಿ ಆಗುತ್ತೆ ಸರ್, ಇಯರ್ಲಿ 3 ಲಕ್ಷ ಸರ್. ಖರ್ಚೇನು ಭಾಳ ಬರ್ತಾ ಇದ್ರೆ ರೇಷ್ಮೆದಲ್ಲಿ? ಖರ್ಚೇನಿಲ್ಲ, ಭಾಳ ಕಡಿಮೆ ಸರ್, ಖರ್ಚು ಕಡಿಮೆ. ಫರ್ಟಿಲೈಸರ್ ಬೇಕು ಸರ್, ಒಂದು ಜಾಸ್ತಿ ಅಲ್ಲ ಫರ್ಟಿಲೈಸರು, ಸ್ವಲ್ಪ ಕ್ಲೀನ್ ಮಾಡ್ಬೇಕು ಸರ್, ಅದು ಗೆಳೆ ಗೆಳೆ ಎಲ್ಲ ನಡೆ ಕುಂಟಿ ಚಿಕ್ಕ ಕುಂಟಿ ಹೊಡೆಸಿ ನೀರು ಮೇನ್ ಸರ್, ಅದಕ್ಕೆ ನೀರು ಬೇಕು ಸರ್. ಒಳ್ಳೆ ನೀರು, ಹಾಂ, ತಿಪ್ಪೆ ಗೊಬ್ಬರ ಹಾಕ್ಬೇಕು, ಹಾಕ್ಬೇಕು ಸರ್. ಮತ್ತೆ ಆಮೇಲೆ ಎಣ್ಣೆ ಪಣ್ಣೆ ಅವೆಲ್ಲ ಹೊಡಿಬಾರ್ದು ಅದಕ್ಕೆ? ಹೊಡಂಗಿಲ್ಲ ಸರ್, ಹಾಂ ಸರ್, ಹೊಡಿಲ್ಲ ಸರ್. ಏನು ಗೊಬ್ಬರದ ಏನೇನು ಹಾಕ್ತೀರಿ ಮತ್ತೆ ಹಿಪ್ಪಿನೊಳಗೆ? ಗೊಬ್ಬರ ಇದೆ, ಸತಿಪ್ಪೆ ಗೊಬ್ಬರ ಹಾಕ್ತೀವಿ ಸರ್ ಒಂದ್ಸಲ, ಅದಾದ್ಮೇಲೆ ಫರ್ಟಿಲೈಸರ್ ಒಂದ್ಸಲ ಇಡ್ತೀವಿ ಸರ್, 20-20 ಫರ್ಟಿಲೈಸರ್. ಏನು ನಿಮಗೆ ಹತ್ತಿಗೆ ನೋಡಿದ್ರೆ, ಹತ್ತಿ ಬೆಳೆ ನೋಡಿದ್ರೆ ಇದು ಚಲೋ ಅನಿಸ್ತದ ಎಲ್ಲ ಕೆಲಸ ಮತ್ತೆ ಇದು ನೋಡಿದ್ರೆ? ಏನ್ ಸರ್ ಇದು, ಒಂದ್ಸಲ ನಾವು ಬ್ಯಾರೆ ಸ್ಪ್ರೇ ಮಾಡಿ ಅದು ಒಳಗೆ ಬಂದ್ರೆ ಮತ್ತೆ ಪ್ಲಸ್ ಅದು ಸತ್ತು ಹೋಗ್ಬಿಡ್ತು ಎಲ್ಲವೂ. ಒಂದೊಂದ್ಸಲ ಲಾಸ್ ಆಯ್ತು ಸರ್, 2-3 ಸಲ ನಮ್ಗೆ ಲಾಸ್ ಆಯ್ತು ಸರ್. ಆಗ್ಯದ ಸರ್, ಈಗ ಬೇರೆಯವ್ರು ಬರ್ತಾರೆ ಸರ್ ಬಗಲಾಗ, ಅವರು ಎಣ್ಣೆ ಹೊಡೆದು ಸ್ವಲ್ಪ ನೋಡ್ತೀವಿ ಅಂತ ಒಳಗೆ ಹೊರಗೆ ಒಳಗೆ ಬಂದ್ಬಿಡ್ತಾರ್ರಿ, ಅದು ವಾಸ್ ನಡೆದಲ್ಲ ಗೊತ್ತಾಗ ಸರ್. ಹಾವು ಕಲ ಸರ್, 1-2 ಸಲ ಸುಮ್ಮನೆ ಹೊರಗೆ ಬಿಸಾಕಿವಿ ಸರ್ ನಾವು. ಮತ್ತೆ ನೀವು ಹತ್ತಿಗೆ ಎಣ್ಣೆ ಹೊಡೆದಿರ್ತೀರಿ, ಎಣ್ಣೆ ಹೊಡೆಯುವಾಗ ಗಾಳಿಗೆಲ್ಲ ಬೇರೆ ಮಂದಿ ಇಡ್ತೀವಿ ಸರ್ ನಾವು ಬಂದ್ಮೇಲೆ, ಈ ಕೆಲಸನೇ ಬೇರೆ ಮಾಡ್ತಾರೆ ಸರ್ ನಾವು. ಅವ್ರು ಫಿಕ್ಸ್ ಇರ್ತಾರೆ ಇದಕ್ಕೆ, ಒಂದು 3 ಮಂದಿ ಫಿಕ್ಸ್ ಅವ್ರು, ಅದೇ ಇದೇ ಕೆಲಸ ಮಾಡ್ಬೇಕು ಸರ್ ಅವ್ರು ಬರಂಗಿಲ್ಲ ಸರ್ ಅದ್ರಾಗ. ನಾವು ಅದ್ರಾಗ ಬೇರೆ ಇರ್ತೀವಿ, ನಾವು ಸ್ಪ್ರೇ ಮಾಡೋದು ಬೇರೆ ಸರ್ ಅದು. ಅಂದ್ರೆ 7 ಎಕರೆ ನೀವು ನಿರ್ವಹಣೆ ಮಾಡ್ತಾ ಇದ್ರಿ, 2 ಎಕರೆ ರೇಷ್ಮೆ ಹತ್ತಿ ಕಾಯಿಪಲ್ಲೆ ಬೆಳೀತಾ ಇದ್ದೀರಿ, ಮನೆಯಲ್ಲಿ ಹೇಗೆ ಮಾಡೋ ಜನ ಇದಾರೆ ಕೆಲಸ ಮಾಡೋರು ಸರ್? ಒಂದಿಬ್ರು ಅದ್ರ ಸರ್, ಹೆಣ್ಮಕ್ಳು, ನಾನು ಸರ್. ಮಕ್ಕಳು? ನಮ್ಮ ಮಕ್ಕಳು 3 ಸರ್, ಲಗ್ನ ಮಾಡಿಕೊಟ್ಟು ಇಬ್ಬರದ್ದು ಆಗಿದೆ ಸರ್. ಹೇಗೆ ಮತ್ತೆ ಒಕ್ಕಲ್ತನ ಏನು ಮನೆಯಲ್ಲಿ ದನಗಳು ಎತ್ತು ಏನು ಆಗೋದಿಲ್ಲ ಸರ್? ಸುಮ್ಮನೆ ಎಲ್ಲ ಸುಮ್ಮನೆ ಎಲ್ಲ ತೆಗೆದ್ಬಿಟ್ಟು ಸರ್. ಮತ್ತೆ ಹೆಂಗೆ ಮಾಡಿಸ್ತೀರಿ ಈಗ? ಬಾಡಿಗೆ ಸರ್, 1,500 ರೂಪಾಯಿ ಸರ್ ಬಾಡಿಗೆ. ದಿವ್ಸಕ್ಕೆ 1,500 ರೂಪಾಯಿ ಬಾಡಿಗೆ? 1,500 ಸರ್. ಮೊದಲು ಇದ್ದು ಎತ್ತುಗಳು ನಿಮ್ಮ? ಇದ್ದು ಸರ್, ಇದ್ದು ನಮ್ಮ ಅಪ್ಪ ಹೊಡ್ತಿದ್ರು, ಈಗ ಅವ್ರು ಸ್ವಲ್ಪ ಇದಾಗ್ಯದ ಸರ್, ನಾವು ಸ್ವಲ್ಪ ವಯಸ್ಸಾಗ್ಯದ ತೆಗೆದ್ಬಿಟ್ಟಿವಿ ಸರ್. ಎಲ್ಲ ಬಾಡಿಗೆ ಹೆಚ್ಚು ಮಾಡಿಸೋದಂದ್ರೆ ಒಂದು ಸಣ್ಣ ಟ್ಯಾಕ್ಟರ್ ತೊಗೋದಲ್ಲ ನೀವು? ಸಣ್ಣ ಟ್ಯಾಕ್ಟರ್ ಹಂಗೆ ಸ್ವಲ್ಪ ಮತ್ತೆ ಹಾಲು ಸಾಲ ಆಗಿಲ್ಲ ಮಾಡಿ ಹಾಕಿ ಸುಮ್ಮನೆ ಬಡ್ಡಿ ಜಾಸ್ತಿ ಆಗಿಬಿಡ್ತು ಅಂತೇಳಿ ಇದ್ರಾಗ ಹಂಗೆ ಮೇಂಟೈನ್ ಮಾಡ್ತೀವಿ ಸರ್. ಇಲ್ಲಿ ಸಾಲ ಮಾಡೋಕೆ ಹೋಗಿಲ್ಲ? ಇಲ್ಲ ಸರ್, ಮತ್ತೆ ಬಡ್ಡಿಗಳು ಜಾಸ್ತಿ ಆಗ್ತದೆ ಸರ್, ಸುಮ್ಮನೆ ಸ್ವಲ್ಪ ಹೊಲ ನಮ್ದು ಇಷ್ಟೇ ಸಾಕು, ಸುಮ್ಮನೆ ಉದ್ದಕ್ಕೆ ಹಾಕಂತೇಳಿ ಇದ್ರಾಗ ಹಂಗೆ ಮೇಂಟೈನ್ ಮಾಡ್ತೀವಿ ಸರ್. ಈಗ ನೋಡಿ ರಫಿ ಅವರೇ, ರೇಷ್ಮೆ ಕೃಷಿ ಮಾಡಕತ್ತೆ 6 ವರ್ಷ ಆಯ್ತು ನಿಮಗೆ ಮಾಡಂತ ಹೇಳಿದವ್ರು ಯಾರು? ರೇಷ್ಮೆ ಕೃಷಿ ಮಾಡ್ರಿ ಅಂತ ಹೇಳಿದವ್ರು ಯಾರು? ತಲೆಯಾಗಿ ಯಾಕೆ ಬಂತು ನಿಮಗೆ? ಇದು ಬಗಲಾಗಿ ಹಾಕಿದ್ವಿ ಸರ್, ನಮ್ಮ ಅಜೀಜ್ ಅಂತೇಳಿ ಒಬ್ರು ಸರ್, ನಮ್ಮ ಚೇರ್ಮನ್ ಸಾಬ್ರ ತಮ್ಮ ಸರ್, ಅವ್ರದ್ದು ನಾವು ನೋಡಿ ಸರ್ ಹೋಗಿ ಬೇಸದ ಜಲ್ದಿ ಬರ್ತಾವ, ನಮ್ಗೆ 1 ವರ್ಷಕ್ಕೆ 1-5 ಬೆಳೆ ಸಿಗ್ತಾವ, ಈ ರೊಕ್ಕ ನಮ್ಗೆ ಅಲ್ಲಿ ಬೇರೆ ಬೆಳೆಗೆ ಅನುಕೂಲ ಆಗ್ತದೆ, ರೊಟೇಷನ್ ಆಗ್ತದೆ ಅಂತೇಳಿ ನಾವು ಇದು ಕಂಟಿನ್ಯೂ ಮಾಡಿ ಸರ್. ಮಾಡಿದ್ಮೇಲೆ ನಿಮಗೆ ಒಳ್ಳೆ ಕೈ ಹಿಡಿದ ರೇಷ್ಮೆ? ಪರವಾಗಿಲ್ಲ ಸರ್, ಲಾಸ್ ಏನಿಲ್ಲ ಸರ್, 1-2 ಸಲ ಆಯ್ತು ಸರ್ ಫಸ್ಟ್ಗೆ, ಗೊತ್ತಿದ್ದಿಲ್ಲ ಸ್ವಲ್ಪ, ಫಸ್ಟ್ 1-2 ಸಲ ಲಾಸ್ ಆಯ್ತು ಸರ್, ಸತ್ತೋಗ್ಬಿಟ್ಟು ಹೊಳಗ. ಹೇಗೆ ರಫಿ ಅವರು ಒಕ್ಕಲ್ತನದಿಂದ ಮತ್ತೇನು ಡೆವಲಪ್ಮೆಂಟ್ ಆಗ್ತಾಯಿದೆ ನಿಮಗೆ, ಸುಧಾರಣೆ ಮಾಡ್ಕೊಂಡಿರಲ್ಲ ಸರ್? ಸ್ವಲ್ಪ ಕರೆಕ್ಟ್ ಮೇಂಟೈನ್ ಮಾಡ್ಬೇಕು ಸರ್, ಒಂದೊಂದ್ಸಲ ಲಾಸ್ ಆಗ್ತದೆ ಸರ್, ಮಾರ್ಕೆಟ್ ರೇಟ್ ಕಡಿಮೆ ಇರ್ತಾವ, ಒಂದ್ಸಲ ಹುಳಗಿಳ ಬಂದು ಇದಾಗ್ತದೆ, ಕಾಮನ್ ಸರ್ ಎಲ್ಲ, ನಮ್ಗೆ ಹಾಕಿದ್ದೆಲ್ಲ ಬರಬೇಕಾದ್ರೆ ಆಗೋದಿಲ್ಲ ಸರ್ ಒಂದ್ಸಲ. ಮತ್ತೆ ಈಗ ನೋಡ್ರಿ, ತಿಪ್ಪೆ ಗೊಬ್ಬರ ಭಾಳಷ್ಟು ಬೇಕು ಇದಕ್ಕೆ, ಚಲೋ ತಿಪ್ಪೆ ಗೊಬ್ಬರ ಹಾಕಿದ್ರೆ ಒಳ್ಳೆ ರೀತಿಯಿಂದ ಸ್ವಲ್ಪ ಬರ್ತದೆ ನಿಮಗೆ. ತಿಪ್ಪೆ ಗೊಬ್ಬರ ಹೆಂಗೆ ಮಾಡ್ತೀರಿ ಮತ್ತೆ? ನಾವು ಇಲ್ಲಿ ತೊಗೊಂತೀವಿ ಸರ್, 2,500 ಸಾವಿರಕ್ಕೆ ಒಂದು ಟ್ರ್ಯಾಕ್ಟರ್ ಟಿಪ್ಪರ್ ಸರ್, ಟಿಕ್ಟರ್ ಟ್ರ್ಯಾಕ್ಟರ್ 4-5 ಟ್ರ್ಯಾಕ್ಟರ್ ಹಾಕ್ತೀವಿ ಸರ್. ಹತ್ತಿಗೇನು ಹಾಕೋದಲ್ಲ ಗೊಬ್ಬರ? ಇಲ್ಲ ಸರ್, ಬರೀ ಫರ್ಟಿಲೈಸರ್ ಒಂದೇ. ಕುರಿ ಹಾಕೋದು ಸರ್, ಕುರಿ ಬರ್ತದೆ ಸರ್, ಕುರಿ ಸ್ವಲ್ಪ ಕುದಿಸ್ಬಿಡ್ತೀವಲ್ಲ, ಬಿಸಿಲುಗಾಲದ ಕುರಿ ಬರ್ತದೆ ಸರ್. ಹೇಗೆ ಇಲ್ಲೇ ಹೊಲದಲ್ಲೇನೇ ಇರ್ತೀರಾ ಅಥವಾ ಊರಲ್ಲಿ ಇರ್ತೀರಾ ಸರ್? ಊರಾಗ ಮನೆ ಅದ, ದೂರ ಆತಂದ್ರೆ ಬರೋದು ಕಷ್ಟ ಅಂತೇಳಿ ಕೆಲವೊಂದಿಷ್ಟು ಮಂದಿ ನಮ್ಗೆ ಮನೆ ಸರ್ ಹುಡುಗ ಸರ್ ಹೊಲ ಹೋಗ ಕರ್ನೂಲು ಆಟೋಗೆ ಹಾಕಿ ಕಳಿಸ್ಬಿಡ್ತೀವಿ. ಅವರೇ ಮಾರ್ಕೊಂಬರ್ತಾರ? ಅವರೇ ಮಾರ್ಕೊಂಡು ಬರ್ತಾರೆ. ಇಲ್ಲ ಸರ್, ಫೋನ್ ಮೇಲೆ ಮಾತಾಡ್ತೀವಿ, ಹಂಗೆ ಗೊತ್ತಿರ ರೇಟ್ ಹೇಳ್ತಾರೆ ಸರ್, ಫೋನ್ ಮೇಲೆ ಆಗ್ತದೆ ಸರ್ ರೇಟ್. ರೊಕ್ಕ ಕೊಟ್ಟು ಆಟೋದವ್ರು ನಿಮ್ಗೆ ತಂದು ಕೊಟ್ಬಿಡ್ತಾರೆ ಸರ್? ಒಂದು ದಿವಸ ಅಕೌಂಟಿಗೆ ಹೋಗ್ತಾರೆ. ನೀವೇ ಹೋಗಿ ನಿಂತು ವ್ಯಾಪಾರ ಮಾಡಿ? ಇಲ್ಲ ಸರ್, ಸುಮ್ಮ ಟೈಮ್ ಇಲ್ಲ, ಇಲ್ಲಿ ಕೆಲಸ ನಿಂತು ಬಿಡ್ತಾವಲ್ಲ ಅಲ್ಲಿ ಹೋದ್ರೆ. ಒಂದು ಹೋದ್ರೆ ಇಲ್ಲಿ ಕೆಲಸ ನಿಂತಾವ, ಮತ್ತೊಂದು ಆಳಿನ ಪಗಾರ ಹೋಗಿ ಹೋಗ್ತದೆ ಸರ್. ದೂರ ಆಗತ್ತಲ್ಲಿ ಆಟೋ ಕಳ್ಸೋದು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಹಾಕಿರ್ಬೇಕು. ನೀವು 2000 ರೂಪಾಯಿ ಸರ್ ಬಾಡಿಗೆ ಆಟೋಗೆ. ಈಗ ರಾಯಚೂರಾಗ ನೋಡಿ ಸರ್, 10 ರೂಪಾಯಿ ಕೆ ಜಿ ಇತ್ತು, ಅಲ್ಲಿ 30 ರೂಪಾಯಿ ಕೆ ಜಿ ಇತ್ತು ಸರ್ ನಮ್ಗೆ. ಹಿಂಗಾಗಿ ಬಾಡಿಗೆ ಅಂದ್ರೆ ರೇಟ್ ನೀವು ಮೊದಲ ಕೇಳ್ಕೊಂಡ್ಬಿಡ್ತೀರ? ಫೋನ್ ಮಾಡಿ ಕೇಳ್ತೀವಿ ಸರ್. ಅವರು ರೇಟ್ ಅದು ಕೇಳಿದಾಗ ಹೇಳ್ತಾರ ಈ 30 ರೂಪಾಯಿ ಕೆ ಜಿ ಇದ್ರೆ ಅಂತೇಳಿ? ರೀ ಕ್ವಾಲಿಟಿನೂ ನೋಡ್ತಾ ತೋರಿಸ್ರಿ ಹೆಂಗೈತೆ ಅಂತೇಳಿ ಏನು ಮಾಡ್ತೀರಾ? ಆ ಫೋನ್ನ ಕಳಿಸ್ತೀವಿ ಸರ್, ನಾವು ವಾಟ್ಸಪ್ ಮಾಡ್ತೀವಿ, ನೋಡ್ತಾರ್ರಿ ಅಲ್ಲಿ ಮಾಲು ಹೆಂಗದ ಇನ್ನು ಕಳ್ಸರ ಅಂತ ಹೇಳ್ತಾರೆ, ಅವಾಗ ಕಳಿಸ್ತೀವಿ.